ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. ಹ್ಯಾಶ್ಟ್ಯಾಗ್ ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ, ಮತ್ತೆ ಅದರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi.ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ, ಮತ್ತೆ ಅದರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi.ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ಈಗ ಬಾಳೆಮಾರನಹಳ್ಳಿಯ ರೈತ ಮಹಿಳೆಯರಾದ ನಾಗರತ್ನ ಮತ್ತು ಸುಶೀಲಮ್ಮ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ದಿನಾಚರಣೆ ಆಚರಿಸುವ ಉದ್ದೇಶ ಏನು ಅಂದ್ರೆ, ಮಹಿಳೆಯರು ರೈತರಾಗಿ ಏನೇನು ಸಾಧನೆಯನ್ನು ಮಾಡಿದರೆ ಅವರ ಒಂದು ಅನುಕೂಲಗಳೇನು, ಅನಾನುಕೂಲಗಳೇನು, ಮತ್ತೆ ಅವರ ಒಂದು ಈ ಒಂದು ರೈತರಿಗೆ ತೊಡಗಿರೋದ್ರಿಂದ ಆಗ್ತಕ್ಕಂಥ ಲಾಭಗಳೇನು, ಇದರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡೋದಕ್ಕೋಸ್ಕರವಾಗಿ ನಮ್ಮ ಜೊತೆ ಇಂದು ಬಾಳೆಮಾರನಹಳ್ಳಿಯ ರೈತ ಮಹಿಳೆಯರಾಗಿರ್ತಕ್ಕಂತಹ ನಾಗರತ್ನ ಹಾಗೂ ಸುಶೀಲಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮಲ್ಲಿರ್ತಕ್ಕಂತಹ ಅಂದರೆ ನಾಗರತ್ನ ಅವರು 2.5 ಎಕರೆ ಜಮೀನಿನಲ್ಲಿ ಸತತ 30 ವರ್ಷಗಳ ಕಾಲ ಈ ಒಂದು ರೈತ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಸುಶೀಲಮ್ಮ ಅವರು ಕೂಡ 40 ವರ್ಷಗಳ ಕಾಲ ತಮ್ಮಲ್ಲಿರ್ತಕ್ಕಂತಹ 1.5 ಎಕರೆ ಜಮೀನಿನಲ್ಲಿ ಅವರ ಒಂದು 40 ವರ್ಷ ಅವಧಿಯನ್ನು ಈ ಕೃಷಿಯಲ್ಲೇ ತೊಡಗಿಸ್ಕೊಂಡಿದ್ದಾರೆ. ಅವರ ಒಂದು ಸಂಪೂರ್ಣ ಅನುಭವ ಅಂದರೆ ಅವರು ಏನಕ್ಕೋಸ್ಕರ ರೈತರಾದರು, ಅವರ ಅನುಭವಗಳೇನು ಅನ್ನೋದ್ರ ಬಗ್ಗೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಾಗರತ್ನ ಅವರೇ ಹಾಗೂ ಸುಶೀಲ ಅವರೇ. ನಮಸ್ಕಾರ. ನಮಸ್ಕಾರ. ಪ್ರಾರಂಭದಲ್ಲಿ ಹೇಳಬೇಕು ಅಂದ್ರೆ ನಾಗರತ್ನ ಅವರೇ, ತಾವು ಒಬ್ಬ ರೈತ ಮಹಿಳೆ ಅಂತ ಹೇಳ್ಕೊಂಡಿದ್ದೀರಿ, ಯಾವ ರೀತಿಯಾಗಿ ನೀವು ಈ ರೈತ ಮಹಿಳೆಗೆ ಅಂದ್ರೆ ರೈತರಿಗೆ ಬಂದ್ರಿ ಅಂತ ಹೇಳ್ತೀರಿ? ರೈತರಿಗೆ ಬಂದ್ವಿ ಅಂದ್ರೆ ನಾವು ಅವಾಗ ಕಷ್ಟ ಇತ್ತು, ಮಾಡಿರ್ಲಿಲ್ಲ ನಮ್ಮನೆಯಲ್ಲಿ. ನಾವು ರೈತರು ಇದಕ್ ಬಂದಿದೀವಿ ಅಂತಂದ್ರೆ ಅವಾಗ ತುಂಬಾ ಕಷ್ಟ ಇತ್ತು ಸ ನಮಗೆ. ಅದರಿಂದ ನಾವು ಬೆಳೆ ಮಾಡ್ಕೊಂಡು ಮುಂದೆ ಬರ್ತಾ ಇದೀವಿ, ಇನ್ನೂ ಬರ್ತಾನೆ ಇದೀವಿ. ಇನ್ನು ದಿಸ್ತಿಸಕ್ಕೂ ಕಷ್ಟ ಎಷ್ಟು ಬೀಳ್ತಾ ಇದೀವಿ ಅಷ್ಟೇ ನಮಗೆ ಲಾಭ ಏನು ಇದೆ ಅದರಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಆಸಕ್ತಿ ಹೇಗೆ ಬಂತು? ಆಸಕ್ತಿ ಅಂತಂದ್ರೆ ನಾವು ಮಾಡ್ಬೇಕು, ನಾವು ಎಲ್ಲರಂಗೆ ಚೆನ್ನಾಗಿರ್ಬೇಕು, ಅದರಿಂದ ಮುಂದುವರಿಬೇಕು ಅನ್ನೋ ಒಂದು ಆಸಕ್ತಿ ಬಂದ್ಮೇಲೆ ನಾವು ಮಾಡ್ತಾ ಇದೀವಿ ಸರ್. ಆತರ ತಾವೇನ್ ಹೇಳಕ್ ಇಷ್ಟಪಡ್ತೀರಾ ಸುಶೀಲಮ್ಮ ಅವರು? ನಾವು 1 ಎಕರೆ ಜಮೀನು ತುಂಬಾ ಕಷ್ಟಪಟ್ಟು ಉಳಿಸ್ಕೊಂಡಿದೀವಿ. ನಮ್ಮ ಯಜಮಾನ್ರು ಇವಾಗ ಇಲ್ಲ, ಅವ್ರು ತೀರ್ಕೊಂಡು ಹೋಗಿದ್ದಾರೆ. ಅವ್ರು ಯಾವ್ದಕ್ಕೆ ಆಗಿರ್ಲಿ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ರು, ನೀನು ಕಲ್ತ್ಕೋಬೇಕು. ಮದ್ವೆ ಮಾಡಿಕೊಟ್ಟಾಗ ನನಗೇನು ಬರ್ತಿರ್ಲಿಲ್ಲ ಸರ್, ಎಲ್ಲ ನಮ್ಮ ಯಜಮಾನ್ರು ನನಗೆ ಅಡಿಪಾಯಿ ಹಾಕಿ ಹೋಗಿರ್ತಾರೆ. ತುಂಬಾ ಕಷ್ಟಪಟ್ಟಿದೀವಿ ಸರ್ ಜೀವನದಲ್ಲಿ. ಅಂದ್ರೆ ನೀವು ಹೇಳೋ ಪ್ರಕಾರವಾಗಿ ಅಂದ್ರೆ ಈ ದಿನಾಚರಣೆ ಪ್ರಯುಕ್ತವಾಗಿ ಮಾತಾಡೋದಾದ್ರೆ, ಒಬ್ಬ ರೈತ ಮಹಿಳೆಯಾಗಿ ಮಹಿಳೆಯರಿಗೆ ಉಂಟಾಗ್ತಕ್ಕಂತಹ ತೊಂದರೆಗಳ ಬಗ್ಗೆ ಏನ್ ಹೇಳ್ತೀರಾ? ತಾವು ಏನೇನು ತೊಂದರೆಗಳನ್ನ ತಾವು ಅನುಭವಿಸಿದ್ರಿ, ಏನೇನು ತೊಂದರೆಗಳು ಒಬ್ಬ ಮಹಿಳೆಗೆ ಆಗುತ್ತೆ ಈ ರೈತರ ಕೆಲಸದಲ್ಲಿ ಅನ್ನೋದಾದ್ರೆ? ಅಂದ್ರೆ ರೈತರುಗಳಲ್ಲಿ ಮಹಿಳೆಗೆ ಆಗುತ್ತೆ ತೊಂದರೆ ಅಂತಂದ್ರೆ ಸಹ ಅಲ್ಲಿ ಮನೇಲಿ ಮಾಡರ್ ಇರಲ್ಲ, ನಾವೇ ಮಾಡ್ತಾ ಇರ್ಬೇಕು ಎಲ್ಲದುವ. ಬೇರೆ ನಮಗೆ ಯಾರ್ದು ಸಪೋರ್ಟ್ ಇರಲ್ಲ, ನಮ್ ಸಪೋರ್ಟ್ ಇಂದಾನೆ ನಾವು ಮೇಲ್ ಬರ್ಬೇಕು. ಅದರಿಂದ ನಾವು ಮಕ್ಕಳಿಗೆ ಮನೆಗೆ ದನ ಕರುಗಳೆಲ್ಲ ಕಟ್ಕೊಂಡು ನಾವು ಅದರಿಂದ ಮುಂದೆ ಹೋಗ್ಬೇಕು ಅನ್ನೋ ಒಂದು ಕಾರಣದಿಂದ ಮಾಡ್ತಾ ಇದೀವಿ ಸರ್. ಮತ್ತೆ ಏನೇನು ತೊಂದರೆ ಅನುಭವಿಸಿದ್ರಿ ತಾವು? ತೊಂದರೆ ಅನುಭವಿಸಿದ್ವಿ ಅಂದ್ರೆ ಅವಾಗ ಮಾಡಿರಲಿಲ್ಲ ಸರ್, ನಮಗೆ ಜಮೀನು ಇರಲಿಲ್ಲ. ಅದರಲ್ಲಿ ತುಂಬಾ ಕಷ್ಟಪಟ್ಟು ಕಲ್ಲು ದುಂಡಿ ಎಲ್ಲ ಇದ್ದವೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನೊಬ್ರಿಗೆ ಹಾಕಿದ್ರು, ಅದನ್ನ ಬಿಡಿಸ್ಕೊಂಡು ಅದರಲ್ಲೇ ನಾವು ಉಳಿತಾಯ ಮಾಡ್ಕೊಂಡು ಕಷ್ಟಪಟ್ಟು ಬೋರ್ ಕೊರ್ಸ್ಕೊಂಡು ಮಾಡ್ಕೊಂತ ಇದೀವಿ ಸರ್. ಈ ರೀತಿ ಮಾಡ್ಬೇಕು ಅನ್ನೋದಕ್ಕೆ ತಮಗೆ ಆಸಕ್ತಿ ಹೇಗ್ ಬಂತು? ರೈತರಾಗ್ಬೇಕು ಅನ್ನೋ, ಮಕ್ಳು ಮರೆ ಸಾಕ್ಬೇಕು, ಮುಂದೆ ನಾವು ಚೆನ್ನಾಗಬೇಕು. 3 ಜನ ಹೆಣ್ಮಕ್ಳು ಇದಾರೆ ನಮಗೂ, ನಮ್ ಗಂಡ ಮಾಡಂಗಿಲ್ಲ ಮನೇಲಿ, ಎಲ್ಲ ನಾವೇ ಮುತ್ತರ್ಜಿ ವಹಿಸ್ಕೊಂಡ್ ಮಾಡ್ಬೇಕು. ಹಂಗಾಗಿ ನಾವು ಮುಂದೆ ಇದಾಗ್ಬೇಕು ಅನ್ನೋ ಒಂದ್ ಕಾರಣಕ್ಕೋಸ್ಕರ ನಾವು ಏನೇ ಕಷ್ಟ ಬಂದ್ರು ಎದುರ್ಸ್ ನಿತ್ಕೋಬೇಕು ಅಂತ ಮಾಡಿದ್ವಿ ಸರ್. ಅಂದ್ರೆ ರೈತ ಮಹಿಳೆಯರಿಗೆ ಇನ್ನು ಇದ್ರ ಜೊತೆಗೆ ಇನ್ನೇನೇನು ತೊಂದರೆಗಳನ್ನ ಅನುಭವಿಸ್ತಾರೆ ಅಂತ ನಿಮ್ಮನ್ನ ಹೊರತುಪಡಿಸಿ ಬೇರೆ ಮಹಿಳೆಯರ ಬಗ್ಗೆ ನೋಡಿ? ಇದೆ ಸರ್, ಬೇರೆಯವರಿಗೂ ತೊಂದರೆನು ತುಂಬಾ ಇದೆ, ನಮ್ಗಿಂತ ಇನ್ನು ಕಷ್ಟದಲ್ಲಿ ಇರೋರು ಇದಾರೆ. ಈಗ ನಾವು ಒಂದ್ ಸ್ವಲ್ಪ ಒಂದು ಸಾಧಾರಣಕ್ಕೆ ಬಂದಿದೀವಿ, ಮುಂದೆ ಇದು ಇದಕ್ಕಿಂತ ಇನ್ನು ಚೆನ್ನಾಗಿ ಆದ್ರೂ ಆಗ್ಬೋದು, ಹೇಳಕ್ ಬರಲ್ಲ ಸರ್. ಅದು ನಮ್ ಕಷ್ಟ ಇನ್ನೊಬ್ರಿಗೆ ಬರಬಾರ್ದು ಆತರ, ಅವರು ಚೆನ್ನಾಗಿ ನಮ್ ತರನೇ ಮಾಡಿ ಬೆಳೆಯಲಿ, ಅದರಲ್ಲಿ ಮುಂದುವರಿಲಿ ಅನ್ನೋ ಒಂದು ನಮ್ದು ಅಭಿಪ್ರಾಯ. ಸುಶೀಲಮ್ಮ ಅವ್ರು ಹೇಳೋದಾದ್ರೆ ತಾವು ಏನೇನು ಅಂದ್ರೆ ರೈತ ಮಹಿಳೆಯಾಗಿ ಅನುಭವಿಸಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಹೇಳಿದ್ರೆ ಏನೇನು ತೊಂದರೆಗಳನ್ನ ರೈತ ಮಹಿಳೆಯಾಗಿ ಅನುಭವಿಸಕ್ ಸಾಧ್ಯವಾಗಬಹುದು? ನಾವು ನಮ್ಮ ಯಜಮಾನರಿಗೆ ಹುಷಾರದಲ್ಲಿ ಕಾಯಿಲೆ ಆಗ್ಬಿಡ್ತು, ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಬೇರೆಯನ್ನ ಸಹಾಯ ಪಡ್ಕೊಂಡು ಕೂಲಿ ಆಳ್ಗೊಂಡು ಕಟ್ಕೊಂಡು ನನ್ನ ಕೆಲಸ ಎಲ್ಲ ಮಾಡಿದೀನಿ ಸರ್. ಯಾಕಂದ್ರೆ ಜಮೀನು ಪಿಸರಾದಿಸ ಸೊತ್ತು, ಅದನ್ನ ನಾವು ಮಾರ್ಬಿಟ್ರೆ ನಾವು ಒಂದು ಗೆರೆ ಜಾಗ ತಗೊಳಕಾಗಲ್ಲ ಸರ್. ಅದನ್ನ ತುಂಬಾ ನಮಗೆ ಹೇಳಕ್ಕಾಗಲ್ಲ, ಅಷ್ಟು ನಮಗೆ ಕಷ್ಟ ಬಂದಿದೆ ಸರ್. ಮನೆಯೆಲ್ಲ ಬಿದ್ದೋಯ್ತು, ಆಮೇಲೆ ನಮ್ಮ ಮಗನಿಗೆ ಆಕ್ಸಿಡೆಂಟ್ ಆಯ್ತು, ಏನೇನೋ ನಮಗೆ ತುಂಬಾ ಕಷ್ಟ ಬಂದ್ರು ನಾವು ಜಮೀನ್ ಮಾತ್ರ ನಾವು ಬೇರೆ ಹತ್ರ ಸಾಲ ಪಡ್ಕೊಂಡು ನಾವು ಸರಿ ಮಾಡ್ಕೊಂಡಿವಿ ಸರ್. ಅದನ್ನ ನಾವು ಗದ್ದೆ ಮಾತ್ರ ಮಾರಕ್ ಹೋಗಿಲ್ಲ ಸರ್. ಈಗ ನಾವು ಜಮೀನ್ ಮಾಡ್ಕೊಂಡು ಹೋದ್ಮೇಲಿಂದ ನಮಗೆ ಜಮೀನಿನಿಂದ ಆಸಕ್ತಿ ಇದೆ ಸರ್. ಅದ್ ಮಾಡ್ಬೇಕು, ಬೇರೆಯವ್ರಿಗೂ ನಾವು ಮಾದರಿ ಆಗ್ಬೇಕು. ಇವ್ರು ನೋಡಿ ಹೆಂಗ್ ಮಾಡ್ತಾರೆ, ನಾವು ಅವ್ರಂಗೆ ಮಾಡ್ಬೇಕು ಅನ್ನ ಜನ ಎಲ್ಲ ಅವರೇ ಹೆಂಗೆ ಏನು ಎಷ್ಟು ಕಷ್ಟಪಟ್ಟಿದ್ಯಾ ಸುಶೀಲ ಕರೆ ನೀವು ಅಂತ ಅವರೇ ಬಂದು ನಮಗೆ ಎಲ್ಲ ಕೇಳ್ತಾರೆ, ಮಾಹಿತಿನೆಲ್ಲ ಕೇಳ್ಕೊಂಡು ಇದ್ ಮಾಡ್ತಾರೆ ಸರ್. ನಮ್ಮೂರಲ್ಲಿ 40 ವರ್ಷದ ಕೃಷಿ ಅನುಭವ ಅಂತ ಹೇಳಿದ್ರೆ ಯಾವ ರೀತಿ ತಮಗೆ ಇದ್ರ ಬಗ್ಗೆ ಆಸಕ್ತಿ ಹೇಗೆ ಬಂತು? ತಾವು ಎಲ್ಲ ಒಂದು ತೊಂದರೆಗಳನ್ನ ಎದುರಿಸಿ ನೀವು ಮೇಲ್ ಬಂದಿದ್ದೀನಿ ಅಂತ ಹೇಳಿದ್ರೆ ಯಾವ ರೀತಿ ಯಾವ್ಯಾವ ತೊಂದರೆಗಳು ಬಂದ್ವು? ಉಳಿದ ಮಹಿಳೆಯರಿಗೆ ಏನೇನು ತೊಂದರೆ ಬರಬಹುದು ಅನ್ನೋದು ಈ ಕೃಷಿಯಲ್ಲಿ ಅಂದ್ರೆ ನಮ್ಮ ಯಜಮಾನರು ನನಗೆ ಆಸಕ್ತಿ ತೋರಿಸಿದ್ರು ಸರ್. ನೀನ್ ಕಲ್ತ್ಕೊಂಡ್ರೆ ನೀನೇ ಸ್ವಂತ ಮಾಡಬಹುದು, ಇಲ್ದಿದ್ರೆ ನೀವೇನು ಕಲೀಲಿಲ್ಲ ಏನು ಮಾಡೋಕ್ಕಾಗಲ್ಲ, ಆದ್ರಿಂದ ನೀನು ನನ್ನ ಜೊತೆ ಬಾ ಅಂತಂದ್ಬಿಟ್ಟು ಊಟನೆಲ್ಲ ಕಟ್ಕೊಂಡ್ಬಿಟ್ಟು ನಾವು ಗಂಡ ಹೆಂಡತಿ ಇಬ್ರು ಸಾಯಂಕಾಲ 6 ಗಂಟೆ ತನಕ ನಾವು ಗದ್ದೆ ಹೊಡೆ ಕಳೆ ತೆಗೆಯೋದು ಪ್ರತಿಯೊಂದು ನಾವು ಆಳುಗಳು ಹಚ್ಕೊಂಡ್ರೆ ಗಂಡ ಹೆಂಡತಿ ಇಬ್ರು ನಾವು ಮಾಡ್ತಿದ್ವಿ ಸರ್. ತುಂಬಾ ಕಷ್ಟಪಟ್ಟಿದ್ವಿ. ಅಂದ್ರೆ ಆ ಕಷ್ಟನ ಅಂದ್ರೆ ನೀವು ಚೆನ್ನಾಗಿದ್ರೆ ಕಷ್ಟ ಪಡ್ತಿರ್ಲಿಲ್ಲ ಅಂತಾನ ಅಥವಾ ಇದನ್ನು ಬಂದಿದ್ಕೆ ಕಷ್ಟ ಪಟ್ರಿ ಅಂತ ಹೇಳ್ತೀರ? ಇಲ್ಲ, ಕೈ ಕೆಸರ್ ಆದ್ರೆ ಬಾಯಿ ಮೊಸರು. ನಾವು ಏನು ಕೆಲಸ ಏನು ಮಾಡದಿದ್ರೆ ಅದು ಏನ್ ಬರುತ್ತೆ ಸರ್. ನಾವು ಒಂದು ಜಮೀನು ಒಂದು ಇರೋದ್ರಿಂದ ಅದನ್ನ ಮಾಡ್ಕೊಂತ ಹೋದ್ರೆ ನಮಗೆ ಒಳ್ಳೇದು. ಅದನ್ನ ಹಿರಿಯರು ಮಾಡಿರೋದನ್ನ ಅದನ್ನ ನಾವು ಕಳಿಬಾರ್ದು. ನಾವು ನಮ್ಮ ಮಕ್ಕಳಿಗೂ ಅದೇ ನಾನು ಹೇಳೋದು, ನಾನು ಇರೋ ತನಕ ನನ್ನ ಜಮೀನು ಮಾಡಲಪ್ಪ, ನಿನ್ನ ಇದು ನಮ್ಮ ಮಗನಿಗೆ ನಾನು ಇರೋ ತನಕ ನಾನು ಏನೇ ಬರಲಿ ಜೀವನೇ ತ್ಯಾಗ ಮಾಡಿದ್ದೀನಿ ಸರ್. ನಾನು ಜಮೀನಿಗೋಸ್ಕರ ತುಂಬಾ ತ್ಯಾಗ ಮಾಡಿದ್ದೀನಿ. ತಾವೇನು ಹೇಳ್ತೀರಾ ಇದೊಂದು ವಿಚಾರದಲ್ಲಿ? ವಿಚಾರದಲ್ಲಿ ಅಂದ್ರೆ ಸರ್, ಅದು ಕಷ್ಟಪಟ್ಟರಿಗೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗೋದು ಎಲ್ಲರಿಗೂ ಗೊತ್ತಾಗಲ್ಲ. ಅದೇನ್ ಕಷ್ಟಪಟ್ಟು ನಾವು ಮೇಲ್ ಬರ್ತೀವಿ, ನಾವ್ ಹೆಂಗ್ ಮಾಡ್ತೀವಿ, ಈಗ ಯಾತರ ಉಳಿಸ್ಕೊಂಡು ಹೋಗ್ತೀವಿ, ಮಕ್ಳು ಮರೆ ಮನೇಲಿ ಯಾತರ ಸಾಕ್ತೀವಿ, ಅದರಿಂದ ನಾವ್ ಹೆಂಗೆ ಇದನ್ ಮಾಡ್ಕೋಬಹುದು ಅನ್ನೋ ಒಂದು ಅಭಿಪ್ರಾಯ ನಮಗೆ. ಅಂದ್ರೆ ನೀವು ರೈತ ಮಹಿಳೆ ಅಲ್ಲ, ಬೇರೆಯವರೆಲ್ಲ ಏನ್ ಹೇಳ್ತಾರೆ, ಒಬ್ರು ದುಡ್ಕೊಂಬಂದ್ರೆ ಸಾಕಪ್ಪ ನಾವು ಮನೇಲೆ ಇರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಹೋಗಿದ್ದೀರಿ, ಅದು ಹೋಗದಿದ್ರೆ ನಾವು ಚೆನ್ನಾಗಿರ್ತಿದ್ವಿ ಅಂತ, ಅಥವಾ ಹೋಗಿದ್ದಕ್ಕೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದೀವಿ ಅಂತ ಅನಿಸ್ತಕ್ಕಂತ ಯಾವ್ದಾದ್ರು ಒಂದು ಸಂದರ್ಭಗಳ ಬಗ್ಗೆ ಹೇಳೋದಾದ್ರೆ? ಆತರ ಕಷ್ಟ ಅಂತಂದ್ರೆ ನಮಗೆ ಸಹ ನಮಗೆ ಯಾರು ನಮಗೆ ಸಪೋರ್ಟ್ ಮಾಡೋರು ಇರ್ಲಿಲ್ಲ. ನಮಗೆ ಮುಂದೆ ನಾವಾಗಿ ನಾವು ಕಷ್ಟಪಟ್ಟು ಮೇಲ್ ಬರ್ತಾ ಇದೀವಿ. ನಮ್ಮ ಮನೆಯವರಿಗೂ ಅವ್ರಿಗೂ ಆಕ್ಸಿಡೆಂಟ್ ಆಯ್ತು, ಮಕ್ಳು 3 ಮಕ್ಳು ಸಾಕೆಂದು ತುಂಬಾ ಕಷ್ಟ ಪಟ್ಕೊಂಡು ಕಣ್ಣೀರ್ನಲ್ಲಿ ಕೈ ತೊಳ್ಕೊಂಡು ನಾವು ಜೀವನ ನಡ್ಸ್ಕೊಂಡ್ ಬರ್ತಾ ಇದೀವಿ ಸರ್. ಅಂದ್ರೆ ಅಷ್ಟು ಕಷ್ಟ ಬರ್ಲಿಕ್ಕೆ ಕಾರಣ ಏನು, ನೀವು ಅದರಿಂದ ದಾಟಿ ಮುಂದಿದ್ದೆ ಹೋಗಿದ್ದೀರಿ? ಅದು ಕಷ್ಟ ಬರಕ್ ಸಹ ಇದು ಅಂತಂದ್ರೆ ಸರ್, ನಮ್ಮನೆಯಲ್ಲಿ ಯಾರು ಅವಾಗ ಮಾಡಿರ್ಲಿಲ್ಲ. ಅವಾಗ ನಮ್ಮ ಮಾವ ಅವರೆಲ್ಲ ಜಮೀನೆಲ್ಲ ಬೇರೆಯವರಿಗೆಲ್ಲ ಕೊಟ್ಟು ಇದ್ ಮಾಡಿದ್ರು. ನಾವು ಮದ್ವೆ ಆದ್ಮೇಲೆ ನಾವು ಉಳಿಸ್ಕೊಂಡು ಅದ್ರಲ್ಲಿ ಏನೇನಿಲ್ಲ ಕಲ್ಲು ಮಣ್ಣು ಎದ್ದಿದ್ದೆಲ್ಲ ದುಂಡು ಮಾಡ್ಕೊಂಡು ಅದನ್ನ ಉಳಿಸ್ಕೊಂಡು ಇಲ್ಲಿ ತಕ್ಕ ನಾವು ಎಷ್ಟು ಅದ್ರಲ್ಲಿ ಬೆಳೆ ತಕ್ಕಂದು ಮುಂದುವರಿತಾ ಇದೀವಿ ಸರ್. ಏನೇನು ಬೆಳ್ಕೊಂಡಿದ್ರು ತಾವು? ಅದ್ರಲ್ಲಿ ಫಸ್ಟ್ ಕಬ್ಬು ಹಾಕಿದ್ವಿ, ಸಹ ಕಬ್ಬಲ್ಲಿ ಲಾಸ್ ಆಯ್ತು, ಅದನ್ನ ಬಿಟ್ವಿ. ಆಮೇಲೆ ಅಡಿಕೆ ಗಿಡ ಕಟ್ಟಿದ್ವಿ, ಅಡಿಕೆಯಿಂದ ಸ್ವಲ್ಪ ಭತ್ತ ಮಾಡಿದ್ವಿ. ಅದರಲ್ಲಿ ಇವಾಗ ಸ್ವಲ್ಪ ಪರವಾಗಿಲ್ಲ ಸರ್, ಮುಂದೆ ಬರ್ತಾ ಇದೀವಿ. ಕಷ್ಟಪಟ್ಟೆ ಇವಾಗ ಸುಖ ಬರ್ತಾ ಇದೆ ನಮಗೆ ಸರ್. ತಾವೇನೇನು ಬೆಳ್ಕೊಂಡಿದ್ರು? ನಾವು ಸರ್ ಕಬ್ಬು ಹಾಕಿದ್ವಿ, ಕಬ್ಬು ಹಾಕಿದ್ಮೇಲೆ ಆಮೇಲಿಂದ ಕಬ್ಬನಲ್ಲೂ ಲಾಭ ಬಂತು ಸರ್. ನಮ್ಮ ಯಜಮಾನರು ಅವಾಗಿದ್ರು, ಕಬ್ಬನಲ್ಲೂ ಸಖತ್ ಲಾಭ ಬಂತು. ಆಮೇಲಿಂದ ಭತ್ತ ಮಾಡ್ಕೊಂತ ಬರ್ತಾ ಇದೀವಿ ಸರ್. ನಾವು ಇವಾಗ ಈಗ ಸ್ವಲ್ಪ ಎಲ್ಲ ಮಟ್ಟ ಒರೆಸ್ಬಿಟ್ಟು ಅರಕೆ ಗಿಡ ನೆಡಬೇಕು ಅಂತ ಮಾಡಿದ ನನ್ನ ಮಗ. ಈಗೆಲ್ಲ ಮಟ್ಟ ಒರೆಸ್ಬಿಟ್ಟು ಅಮ್ಮ ಇವಾಗ ಈ ವಾರದಲ್ಲಿ ಮಟ್ಟ ಒಡಿಸ್ತೀನಮ್ಮ, ಎಲ್ಲ ಗಿಡ ಏನೆಲ್ಲ ನಮ್ಮ ಚಿಕ್ಕಮ್ಮರು ನೀವು ಅಡಿಕೆ ಗಿಡ ಕೊಂಡ್ಕೊಬಿಡ್ರಿ, ನಾನೇ ನಿಮಗೆ ಸಹಾಯ ಮಾಡ್ತೀನಿ ಕಣಮ್ಮ ಅಂತ ಹೇಳಿದ್ದಾರೆ. ನಿನ್ನ ಮಗನ ಕರ್ಕೊಂಬಂದಿದ್ದಾರೆ. ಆಮೇಲೆ ಅದರಲ್ಲಿ ಮಿಶ್ರ ಇದು ಉದ್ದು ಹೆಸರು ಅವೆಲ್ಲ ಹಾಕೋಬಹುದು, ಆ ತರ ಮಾಡಿದೀನಿ. ನಾವು ತಾಯಿ ಮಗ ಇಬ್ರು ಕಷ್ಟಪಟ್ಟು ಅವೆಲ್ಲ ಹಾಕೋಬೇಕು, ಅಡಿಕೆ ಗಿಡನು ಕುಂಚ್ಕೋಬೇಕು. ನಾವು ಉದ್ದು ಹೆಸರು ಕಾಳು ಅವೆಲ್ಲ ಬೆಳಿಬಹುದು ನಾವು ಅಂತ, ಶೇಂಗಾ ಅವೆಲ್ಲ ಬೆಳಿಬಹುದು ನಾವು, ರಾಗಿನೂ ಬೆಳಿಬಹುದು ಸರ್. ಏನಾದ್ರೂ ಒಂದು ಮಾಡ್ಬೇಕು ಅಂತ ನಾನು ನನ್ನ ಮಗ ದೃಢ ನಿರ್ಧಾರ ಮಾಡ್ಕೊಂಡಿದ್ವಿ. ನೀವೇ ನಿರ್ಧಾರ ಮಾಡ್ಕೊಂಡಿದ್ದೀರಾ ಅಂತ? ತಾವು ಮುಂದೆ ಅದರಲ್ಲಿ ಇನ್ನೂ ಕಷ್ಟ ಪಡಬೇಕು ಸರ್. ನಾವು ಕಷ್ಟಪಟ್ಟು ಮೇಲ್ ಬರಬೇಕು. ಈಗ ಅಡಿಕೆ ಗಿಡ ಕಟ್ಟಿದೀವಿ 1 ಎಕರೆಗೆ, ಫಸ್ಟ್ 1 ಎಕರೆ ಅಡಿಕೆ ಗಿಡ ಇದೆ. ಅದರಲ್ಲಿ ಈಗ ಚೆಂಡು ಹೂವು ಅದು ಹಾಕೆಂದು ನಾವು ಚೆನ್ನಾಗಿ ಇದಾಗ್ಬೇಕು ಅಂತೇಳಿ ಈಗ ಚೆಂಡು ಹೂವು ತೆಗೆದಿದ್ದಾರೆ. ಈಗ ಮತ್ತೆ ರಾಗಿ, ಅದಕ್ಕೆ ರಾಗಿ ಕಟ್ಕೊಂಡು ಅದು ಚೆನ್ನಾಗಿ ಬೆಳೆ ಬಂದ್ಮೇಲೆ ನಾವು ಮನಸ್ಸಾಗ್ಬೇಕು. ನಾವು ನಾಲರಂಗ್ ಎಲ್ಲರಂಗೂ ಚೆನ್ನಾಗಿರ್ಬೇಕು. ನಮ್ ತರ ಕಷ್ಟ ಇನ್ನೊಬ್ರು ಹೆಣ್ಮಕ್ಳಿಗೂ ಬರಬಾರ್ದು, ನಮ್ಮ ಮಕ್ಳಿಗೂ ಬರಬಾರ್ದು. ಈ ತರ ಮಾಡ್ಕೊಂಡ್ ಹೋಗ್ರಿ ಅಂತ ಹೇಳ್ತೀವಿ ಸರ್. ನಿಮ್ಮ ನೋಡಿದ್ರೆ ಏನೋ ಒಂದ್ ಸಾರ್ಥಕತೆ ನಾವು ಇಷ್ಟು ವರ್ಷ ಮಾಡಿದ್ರಿಂದ ಬಂದಿದೆ ಅಂತ ಅನ್ಸುತ್ತೆ. ನಿಮ್ಮಲ್ಲಿ ಏನ್ ಸಾರ್ಥಕತೆ ತಾವು ಅನ್ಕೊಂಡ್ರಿ ತಮ್ಮ ಜೀವನದಲ್ಲಿ, ನಾನೇನೋ ಒಂದ್ ಸಾಧನೆ ಮಾಡಿದೀನಿ ಅನ್ನೋಂತಕ್ಕಂತ ಒಂದು ಅನುಭವದ ಬಗ್ಗೆ ಹೇಳಿದ್ರೆ ಏನ್ ಹೇಳ್ತೀರಿ? ನಾವ್ ಆತರ ಇದ್ ಮಾಡ್ಬೇಕು ಅಂದ್ರೆ, ನಾವು ತುಂಬಾ ಅವಾಗ್ಲಿಂದ ನನ್ ಮದ್ವೆ ಆದಾಗ್ಲಿಂದ ತುಂಬಾ ನಾನು ಮೇಲ್ ಬರ್ಬೇಕು ಅಂತಾನೆ ತುಂಬಾ ಕಷ್ಟ ಪಡ್ತದೀನಿ ಸರ್. ಇವತ್ತು ಕಷ್ಟ ಪಡ್ತದೀನಿ, ಮುಂದೆ ಕಷ್ಟ ಪಡ್ತೀನಿ, ನಾನು ಇರತನಕ ಕಷ್ಟ ಪಡ್ತೀನಿ ಸರ್. ಕಷ್ಟದಿಂದ ಹೊರಗ್ ಬರ್ಬೇಕು ಅಂತ ಅನ್ಸಿದಾಗ ಯಾವ ರೀತಿ ಅದನ್ನ ನೀವು ಇದ್ ಮಾಡ್ತೀರಿ? ಕಷ್ಟದಿಂದ ಹೊರಗ್ ಬರ್ಬೇಕು ಅಂತಂದ್ರೆ ಅದರಲ್ಲಿ ನಾವ್ ಏನಾರೇ ಒಂದ್ ಸ್ವಲ್ಪ ಮುಂದೆ ಮಾಡ್ಕೋಬೇಕು, ಅದರಿಂದ ಅನುಕೂಲ ಆತಂದ್ರೆ ಅದರಿಂದ ಕಷ್ಟದಿಂದ ಹೊರಗ್ ಬರ್ತೀವಿ. ತಾವೇನ್ ಹೇಳ್ತೀರಿ? ಹೌದು ಸರ್, ನಾವ್ ಇವಾಗ ಏನೇ ಆದ್ರೂ ಕಷ್ಟ ಪಟ್ಟರೆ ನಮಗೆ ಸುಖ ಬರುತ್ತೆ. ಕಷ್ಟ ಪಡ್ದಿದ್ರೆ ಸುಖ ಹೆಂಗ್ ಬರುತ್ತೆ ಸರ್? ಇವಾಗ ನಾವು ಊಟ ಮಾಡಕ್ಕೆ ಅನ್ನ ಮಾಡಿದ್ರೆ ಅನ್ನ ಊಟ ಉಣ್ಬೋದು, ಅನ್ನನೇ ಮಾಡಿದ್ರೆ ಊಟ ಉಣ್ಣಾಗತ್ತ? ನಾವು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಗಾದೆ ಇದೆ ಸರ್, ವೇದ ಸುಳ್ಳಾಗ ಗಾದೆ ಸುಳ್ಳಾಗಲ್ಲ. ನಾವು ಕಷ್ಟ ಪಟ್ಟರೆ ಯಾವ್ದೇ ಆಗ್ಲಿ ಸುಖ ಸಿಗೋದು, ಕಷ್ಟ ಪಡೆದು ಏನೂ ಸುಖ ಸಿಗಲ್ಲ ಸರ್. ಕಷ್ಟದಿಂದ ನನಗೆ ಸುಖ ಸಿಕ್ಕಿದೆ ಸರ್. ನಾನು ಎಷ್ಟು ಕಷ್ಟ ಪಟ್ಟಿದ್ದೀನೋ, ಎಷ್ಟು ಕಣ್ಣೀರು ಹಾಕಿದ್ದೀನೋ ಅಷ್ಟೇ ನಂಗೆ ಸುಖವಾಗಿದ್ದೀನಿ ಸರ್. ನೆಮ್ಮದಿ ಇದೆ, ಆಮೇಲೆ ನನಗೆ ಏನು ಕಾಯಿಲೆ ಕಸಾಯಿಲೆ ಏನಿಲ್ಲ ಸರ್. ನನಗೆ ಬಿ ಪಿ ಶುಗರ್ ಏನಿಲ್ಲ, 65 ವರ್ಷ ನನಗೀಗ, ನನಗೆ ಏನೇನಿಲ್ಲ ಸರ್. ನಾನು ಎಂದಿನಂತೆ ನಾನು ದೈನಂದಿನ ಕಾರ್ಯಕ್ರಮ ಮಾಡ್ಕೊಂಡು ನಾನು ಕೆಲಸ ಮಾಡ್ಕೊಂಡು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಕೃಷಿ ಮಾಡೋಕೆ ಕೆಲವೊಂದು ತಿಳುವಳಿಕೆಗಳು ಬೇಕು, ಓದಿರಬೇಕು ಅಂತಾರೆ. ತಮ್ಮ ಮಟ್ಟಿಗೆ ಹೇಳೋದ್ರೆ ತಾವ್ ಹಾಗೆ ತಿಳಿದು 30 ವರ್ಷದಿಂದ ಮಾಡ್ತಾ ಇದೀನಿ ಅಂತ ತಾವ್ ಹೇಳ್ತಿದ್ರಿ? ಇಲ್ಲ ಸರ್, ನಾವೇನು ಯಾವ ರೀತಿ ಓದಿಲ್ಲ ಸರ್. ನಾವು ಓದಿಲ್ಲ ಏನಿಲ್ಲ, ನಮ್ಮ ಬುದ್ಧಿಯಿಂದಾನೇ ನಮಗೆ ಗೊತ್ತಿದ್ದಂಗೆ ಇನ್ನೊಬ್ರು ಮಾಡೋದ್ ನೋಡ್ಕೊಂಡು ಈ ತರ ಮಾಡಿದ್ರೆ ಹಿಂಗಾಗ್ಬಹುದು ಅಂತ ಹೇಳಿ ನಾವು ಅದನ್ನ ಪಾಲಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀನಿ. ಅಂದ್ರೆ ಇದನ್ನ ನೋಡಿ ಮಾಡೋದಂದ್ರೆ ಯಾವ ರೀತಿ ಕಲ್ತ್ರಿ ತಾವು? ಯಾವ ರೀತಿ ಕಲ್ತ್ರಿ ಅಂದ್ರೆ ಕಷ್ಟ ಕಲ್ಸುತ್ತೆ ಸರ್. ಅದು ಕಷ್ಟದಿಂದ ನಾವು ಮೇಲೆ ಬರ್ತಾ ಇದೀವಿ ಅಂದ್ರೆ ಎಷ್ಟು ಕಷ್ಟ ಬರ್ತಾ ಇದೆ ಅಷ್ಟು ನಮಗೆ ಮುಂದೆ ಬದುಕಕ್ಕೆ ನಮಗೆ ಧೈರ್ಯ ಬರ್ತಾ ಇದೆ ಸರ್. ಇಲ್ಲ ಅಂತಂದ್ರೆ ಧೈರ್ಯ ಇಲ್ಲ ಅಂದ್ರೆ ನಮಗೆ ಬದುಕಕ್ಕಾಗಲ್ಲ. ಏನೇ ಒಂದ್ ಮಾಡ್ತೀವಿ ಅಂದ್ರೆ ನಮಗೆ ಧೈರ್ಯ ಮುನ್ನುಗ್ಗಕ್ ಧೈರ್ಯ ಬೇಕು. ಅಂದ್ರೆ ಕೃಷಿ ಮಾಡೋದಕ್ಕೆ ಓದ್ಲೇಬೇಕು ಅನ್ನೋದು ನಿಮ್ಮಲ್ಲಿ ಇದಿಲ್ಲ? ಅಲ್ಲ, ಓದ್ಬೇಕು ಅಂತಂದ್ರೆ ಓದರ್ ಈಗ ನಾವು ದಡ್ಡ ಇದೀವಿ ಅಂದ್ರೆ ಬೇರೆಯವ್ರ ದಡ್ಡ್ರಾಗ ಅವ್ರು ಓದ್ಕಂದ್ರು ಮಾಡೋರ್ ಮಾಡ್ತಾ ಇದಾರೆ, ನಾವು ಓದ್ದಲ್ಲೇ ಮಾಡ್ತಾ ಇದ್ದೀವಿ ಸರ್. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? 8 ವರ್ಷದಿಂದ ಮಾಡ್ತೀರಾ? 8 ವರ್ಷದಿಂದ ವಿದ್ಯಾಭ್ಯಾಸನು ಬೇಕು, ಆದ್ರೆ ವಿದ್ಯಾಭ್ಯಾಸ ಇಲ್ದಿದ್ದವರು ಚೆನ್ನಾಗಿ ಕೃಷಿ ಮಾಡ್ಕೊಂಡು ಹೋಗ್ತೀರ ಸರ್. ನಮ್ಮೂರಲ್ಲಿ ನಾವು ಮಾಡ್ತಾ ಇದೀವಿ. ವಿದ್ಯಾಭ್ಯಾಸ ಬೇಕು ಬೇಕು ಮನುಷ್ಯನ್ಗೆ, ಒಂದ್ 10ನೇ ತರಗತಿ ತನಕನಾದ್ರೂ ಓದ್ಬೇಕು. ಈಗಿನ ಕಾಲದಲ್ಲಿ ಎಲ್ಲ ಓದ್ಕೊಂಡಿದ್ದಾರೆ ಸರ್. ಅಂದ್ರೆ ಓದನು ಇರ್ಬೇಕು, ಇತ್ಲಗೆ ತಮ್ಮ ಮಕ್ಳಿಗೆ ಪಾಠ ಹೇಳ್ಕೊಡಕ್ಕೆ ಆಗ್ಲಿ, ಒಂದ್ ಯಾತಕ್ಕೆ ಆಗ್ಲಿ, ಒಂದ್ ಯಾವಾರ ಮಾಡ್ತಿರ್ತೀವಿ. ಎಲ್ಲದೂ ನಮ್ ತಲೆ ಬುದ್ಧಿ ಇದ್ರೆ ನಾವ್ ಎಲ್ಲ ಇದ್ ಮಾಡ್ಕೋಬಹುದು. ವಿದ್ಯಾಭ್ಯಾಸನು ಇಂಪಾರ್ಟೆಂಟು. ನಾವು ಓದಿಲ್ದವರು ಅವರು ಓದು ಒಕ್ಕಾಲಂತೆ, ಬುದ್ಧಿ ಮುಕ್ಕಾಲು. ಬುದ್ಧಿ ಓದೋದಕ್ಕಿಂತ ವಿದ್ಯಾಭ್ಯಾಸ ಇಲ್ದರೆ ಬುದ್ಧಿವಂತರು. ನನಗೆ ತಿಳಿದ ಮಟ್ಟಿಗೆ ನಾನು ಎಷ್ಟೋ ಸರಿ ಯೋಚನೆ ಮಾಡ್ತಿದ್ದೀನಿ, ನಾನು ಎಸ್ ಎಲ್ ಸಿ ಓದಿದ್ದೀನಿ, ಆದ್ರೂ ವಿದ್ಯಾಭ್ಯಾಸ ಇಲ್ದರೆ ಇವ್ರು ಎಷ್ಟು ಇದು ಇದಾರೆ ಅಂತ ನನ್ನ ಮನಸ್ಸಲ್ಲಿ ನಾನೇ ತಿಳ್ಕೊಂಡಿದ್ದೀನಿ ಸರ್. ಓದ್ದೇ ಇದ್ರು ಮಾಡ್ಕೊಂಡು ಹೋಗೋದು ಕೃಷಿನ. ಯಾವ ರೀತಿ ಅಂತೀರಿ? ಯಾವ ರೀತಿ ಅಂತಂದ್ರೆ ಅದು ಪ್ರಕೃತಿ ನಿಯಮ ಅದು ಕಲಿಸುತ್ತೆ ಸರ್. ಅದು ಯಾವ್ಯಾವ ಟೈಮ್ನಾಗ ಏನೇನ್ ಮಾಡ್ಬೇಕು, ನಾವು ಗದ್ದೆನೆಲ್ಲ ಇದ್ ಮಾಡ್ಕೋಬೇಕು, ಅದೆಲ್ಲ ಕಲ್ಸುತ್ತೆ ಸರ್. ಅಂದ್ರೆ ಗಂಡ್ ಮಕ್ಳು ಅಂದ್ರೆ ಅದೇ ವೃತ್ತಿ ಮಾಡ್ತಿರ್ತಾರೆ, ಅವ್ರಿಗೆ ಏನು ಅನ್ಸಿರಲ್ಲ. ನೀವು ಮನೇನೂ ನೋಡ್ಕೊಂಡು ಈ ಕಡೆ ಕೃಷಿನೂ ಮಾಡ್ತಿದ್ರೆ ಆ ಒಂದು ಅನುಭವದ ಬಗ್ಗೆ ಮಾತಾಡಿದ್ರೆ ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಮನೇದು ಬೇಗ ಬೇಗ ಇದ್ಬಿಟ್ಟು ಮನೇದು ಮಾಡ್ಕೊಂಡು ನಾವು ಕೃಷಿ ಬಗ್ಗೆ ಅಲ್ಲೂ ಹೋಗಿ ಮಾಡ್ಕೊಂತೀವಿ ಸರ್. ಮನೇದು ಫಸ್ಟ್ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಊಟನು ಕಟ್ಕೊಂಡು ಮಧ್ಯಾಹ್ನಕ್ಕೆ ಮತ್ತೆ ಬರಕ್ ಹೋಗದ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್. ಅಂದ್ರೆ ಎರಡು ಸಮಯನ ಯಾವ ರೀತಿ ಹೊಂದಿಸ್ಕೋತಿರ ತಾವು? ನಾವು ಸಮಯ ಬೇಗ ಎದ್ಬಿಟ್ರು ಎಲ್ಲ ಮಾಡ್ಕೊಂತೀವಿ ನಾವು ಸರ್. ಮಾಡ್ಕೊಂಡು ನಾವು ಹೋಗ್ಬಿಡ್ತೀವಿ ಗದ್ದೆ ಕೆಲ್ಸಕ್ಕೆ. ಓದೋರು ಮತ್ತೆ ಬರೋದು ಸಂಜೆ 5 ಗಂಟೆ 6 ಗಂಟೆ ಆಗುತ್ತೆ. ನೀವೇನ ಯಾವ ತರ ನಿಮ್ಮ ದಿನಚರಿ ಬಗ್ಗೆ ಹೇಳೋದ್ರೆ ಅದನ್ನ ಯಾವ ರೀತಿ? ನಮ್ದು ಸಹ ನಾವು ಬೆಳಗ್ಗೆನೆ ಬೇಗ ಎದ್ದು 5 ಗಂಟೆಗೆ ಎದ್ದು ಹಾಲು ಕರ್ಕೊಂಡು ಹಾಲೆಲ್ಲ ಹಾಕಿ ಡೈರಿ ದನ ಕರುಗಳೆಲ್ಲ ನೋಡ್ಕೊಂಡು ಮನೇಲಿ ಮಕ್ಳಿಗೆಲ್ಲ ತಿಂಡಿ ಮಾಡ್ಕೊಟ್ಟು ಅವ್ರಿಗೆಲ್ಲ ತಿಂಡಿ ಬಾಕ್ಸ್ಗೆಲ್ಲ ಕಟ್ಕೊಟ್ಟು ನಾವು ಕೆಲಸ ಮಾಡ್ಕೊಂಡು ಮತ್ತೆ ತೋಟಕ್ಕೆ ಹೋಗಿ ತೋಟದಾಗೆಲ್ಲ ನೋಡ್ಕೊಂಡು ದನ ಕರುಗಳೆಲ್ಲ ಮೇಸ್ಕೊಂಡು ಮತ್ತೆ ಸಂಜೆ 4:15 ಬರ್ತೀವಿ. ಮತ್ತೆ ಅಲ್ಲಿಂದ ಒಂದು ಹಾಲೆಲ್ಲ ಕರಿತೀವಿ ಮಾಡ್ತೀವಿ. ಒಟ್ಟು ನಮ್ದಕ್ಕೆ ಸಮಯ ನಾವು ಒಂದ್ ನಿಮಿಷನೂ ವೇಸ್ಟ್ ಮಾಡಲ್ಲ ಸರ್. ಕುತ್ಕೊಂಡು ಎಲ್ಲ ನಾವು ಏನೇನ್ ಮಾಡ್ಬೇಕು ಎಲ್ಲ ನಮ್ ಕೈಲಿ ಆದಷ್ಟು ನಾವು ಮಾಡ್ಕೊಂಡು ಹೋಗ್ತೀವಿ. ಹಸುಗಳು ಕೂಡ ಸಾಕಿದೀನಿ? ಹಸುನು ಸಾಕಿದೀವಿ ಸರ್. ಎಷ್ಟು ಮಾಡ್ಕೊಂಡಿದ್ರ ಅದನ್ನ? ಒಂದ್ 4 ಇದ್ದು ಸಹ ಈಗ ಮಾಡಕ್ ಆಗ್ತಾ ಇಲ್ಲ ಅಂತ 2 ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ನಿರ್ವಹಣೆ ಎಲ್ಲ ಯಾವ ತರ? ಅದ್ರಲ್ಲಿ ಪರವಾಗಿಲ್ಲ, ಹಾಲಿಂದ್ರಲ್ಲಿ ಬರುತ್ತೆ ಸರ್. ನಮಗೆ ನಾವ್ ಎಷ್ಟು ಕಷ್ಟ ಪಡ್ತೀವಿ ಅಷ್ಟು ಬರುತ್ತೆ ಸರ್. ಒಟ್ಟಲ್ಲಿ ಕೃಷಿಯಲ್ಲೇ ತಮ್ಮ ಜೀವನ ಅಂತ ಅದನ್ನೇ ನಮ್ ಜೀವನ ಅಂತ ನಾವು ಅದನ್ನೇ ಭಾವಿಸ್ತಾ ಇದೀವಿ ಸರ್. ಮುಂದೆ ಇನ್ನು ಹೆಚ್ಚೆಚ್ಚು ಕೃಷಿ ಮಾಡ್ಬೇಕು ಅಂತ ಅಥವಾ ಇದನ್ನ ಬಿಟ್ಟು ಬರೀ ಹಸುನೇ ನೋಡ್ಕೋಬೇಕು ಅನ್ನೋದೇನಾದ್ರೂ ಮನಸ್ಸಲ್ಲಿ? ನೀನ್ ಅದೇ ತೋಟ ಮನೆ ಗದ್ದೆ ಹಸುಗಳು ಹಾಲ್ ಕರಿಯೋದು ಮಾಡೋದು ಅದು ನಾವು ಇರೋ ತನಕ ಮಾಡ್ಬೇಕು ಅಂತ ಮಾಡ್ತಿದ್ದೀನಿ ಸರ್. ನಾನು ಒಟ್ಟಿನಲ್ಲಿ ಓದಿದ್ರು ಕೂಡ ಅದರಲ್ಲಿ ಅರ್ಥ ಮಾಡಿಕೊಂಡು ಕೃಷಿ ಮಾಡಬಹುದು ಅನ್ನೋದು ತಮ್ಮ ಅಭಿಪ್ರಾಯ ಸರ್. ಮತ್ತೆ ನಿಮಗೆ ಸರ್ಕಾರದಿಂದ ಸೌಲಭ್ಯಗಳ ಬಗ್ಗೆ ಮಾತಾಡಿದ್ರೆ ಏನೇನ್ ಸೌಲಭ್ಯ ತಾವು ತಗೋತಾ ಇದೀರಿ, ಏನೊಂದು ಸೌಲಭ್ಯ ಅಂತ? ಸರ್ಕಾರದಿಂದ ಸಹ ನಾವು ಸಂಘ ಅದು ಮಾಡ್ಕೊಂಡಿದೀವಿ, ಸಂಘದಲ್ಲಿ ಲೋನ್ ತಗೊಂಡಿದೀವಿ, ಲೋನ್ ಅಲ್ಲಿ ತಗೊಂಡು ಕಷ್ಟಕ್ಕೆ ಹಾಕೊಂತೀವಿ, ಅಕ್ಕಂದು ಅದನ್ನ ತೀರಿಸ್ತೀವಿ, ಮತ್ತೆ ಅದನ್ನ ತೀರದ್ಮೇಲೆ ಮತ್ತೆ ತಗಂತೀವಿ, ಹಿಂಗೆ ತಗಂತ ನಾವು ಮನೆ ಇಂಪ್ರೂವ್ ಮಾಡ್ಕೊಂತೀವಿ ಸರ್. ಅದರಿಂದ ಬಂದಿದ್ದಲ್ಲಿ ಸಂಘಗಳು ಮಾಡ್ಕೊಂಡು ಮನೆ ಮಕ್ಕಳು ಸಾಕೊಂಡು ದನ ಕರುಗಳೆಲ್ಲ ನೋಡ್ಕೊಂಡು ಮಾಡ್ತೀವಿ ಸರ್. ಅದ್ರಲ್ಲಿ ನಮಗೆ ಅನುಕೂಲ ಇದೆ. ಅಂದ್ರೆ ಏನೇನ್ ಸೌಲಭ್ಯಗಳು ಕೊಟ್ಟಿದೆ ಸರ್ಕಾರ ತಮ್ಗೆ? ಸರ್ಕಾರದಲ್ಲಿ ಕೊಟ್ಟಿರೋದು ಅಂದ್ರೆ ಅದೇ ಲೋನ್ ಒಂದೇ ಸಬ್ಸಿಡಿನ ಒಂದ್ಸರಿ ಕೊಟ್ಟಿದ್ರು, ಮತ್ತೆ ಅದರಿಂದ ಏನಿದಿಲ್ಲ ನಮಗೆ. ಒಟ್ಟು ಸರ್ಕಾರ ಲೋನ್ ತಗಂತೀವಿ, ಲೋನ್ ಕಟ್ಕೊಂಡು ಹೋಗ್ತೀವಿ. ಹ್ಞೂ ಸರ್, ಇವಾಗ ನಮ್ಮ ಯಜಮಾನ್ರು 35 ಕ್ವಿಂಟಲ್ ಭತ್ತ ಬೆಳೆದಿದ್ರು ಸೊ ಅವಾಗ ನಮ್ಮ ಯಜಮಾನ್ರು ತೀರ್ಕೊಂಡೋಗಿದ್ದಾರೆ. ಅವಾಗ ಅವರಿಗೆ ಪ್ರಶಸ್ತಿ ಪತ್ರ ಕೊಟ್ಟು ಶಾಲು ಹೊಸಿ ಕೃಷಿ ಇಲಾಖೆಯವರು ಭದ್ರಾತಿಯರು ಚೆನ್ನಾಗಿ ಬೆಳೆದಿದೆ ಅಂತ ಮಾದರಿ ಆಗಪ್ಪ ಬೇರೆಯವರಿಗೆಲ್ಲ ತಿಳಿಸಪ್ಪ ಅಂತ ಹೇಳ್ತಾ ಇದ್ರು. ಆಮೇಲಿಂದ ನಮ್ಮ ಯಜಮಾನ್ರು ಹಸುನು ತಗೊಂಡು ಅದನ್ನು ಇದನ್ನು ಎರಡೂ ಮಾಡ್ಕೊಂಡು ಹೋಗ್ತಾ ಇದ್ರು. ಹಂಗೆ ನಾವು ಕಷ್ಟಪಟ್ಟರೆ ಯಾವುದೇ ಆದ್ರೂ ಸುಖ ಸರ್, ಕಷ್ಟಪಡ್ತಿದ್ರು ಏನೂ ಆಗಲ್ಲ. ನಾವು ನಮ್ಮ ಯಜಮಾನ್ರು ಎಲ್ಲ ದಾರಿ ತೋರಿಸಿದ್ದಾರೆ ಸರ್, ಈ ತರ ಹೋಗ್ಬೇಕು ಈ ತರ ಹೋಗ್ಬೇಕು ಯಾವ ಟೈಮ್ನ ಏನೇನ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸರ್ ನನಗೆ, ಅದು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡಿದೆ. ಅಂದ್ರೆ ತಾವು ರೈತ ಮಹಿಳೆ ಅಂದ್ರೆ ರೈತರೇ ಬೇರೆ ರೈತ ಮಹಿಳೆ ಆಗಿರ್ತಕ್ಕಂಥವ್ರು, ನಿಮಗೆ ಸರ್ಕಾರದಿಂದ ಏನೇನ್ ಸೌಲಭ್ಯಗಳು ಕೊಡಬಹುದಾಗಿತ್ತು ರೈತ ಮಹಿಳೆಯರಿಗೆ ಅನ್ನೋದ್ರ ಬಗ್ಗೆ ಹೇಳಿದ್ರೆ ಏನೇನ್ ಕೊಡಬಹುದಾಗಿತ್ತು ಸರ್ಕಾರದವ್ರು ಇನ್ನು ನಿಮಗೆ ಸೌಲಭ್ಯಗಳ ಬಗ್ಗೆ? ಸರ್ಕಾರದಿಂದ ಸೌಲಭ್ಯಗಳನ್ನ ನೊಂದಿರ್ತಾರೆ ಮಹಿಳೆಯರು, ಅವ್ರಿಗೆ ಏನಾದ್ರೂ ಒಂದು ಗೌರವಧನ ಸರ್ಟಿಫಿಕೇಟ್ ಏನಾದ್ರು ಒಂದು ಕೊಟ್ಟು ಸನ್ಮಾನ ಮಾಡಿದ್ರೆ ಇನ್ನೂ ಅವ್ರಿಗೆ ಇನ್ನೂ ಖುಷಿ ಆಗತ್ತೆ. ನೋಡಿ ನನಗೆ ಈ ತರ ಎಲ್ಲ ಮಾಡ್ತಿದ್ದಾರೆ, ನಾನು ಇನ್ನೂ ಚೆನ್ನಾಗಬೇಕು, ಚೆನ್ನಾಗಿ ಇನ್ನೂ ಮುಂದುವರಿಬೇಕು ಅಂತ ಆಸಕ್ತಿ ಹುಟ್ಟುತ್ತೆ ನಮಗೆ. ಆತರ ಮಾಡ್ಬೇಕು ಸರ್ಕಾರದವರು, ಇನ್ನು ಚೆನ್ನಾಗಿ ಯಾರು ರೈತ ಮಹಿಳೆಯರು ಚೆನ್ನಾಗಿ ಈ ತರ ಕಷ್ಟಪಡ್ತಿದ್ದಾರೆ ಇವ್ರಿಗೊಂದು ಸಹಾಯಧನ ಅಂತ ನೀಡಬೇಕು, ಅವ್ರು ಇನ್ನೂ ಮುಂದಕ್ಕೆ ಬರಲಿ ಅಂತ ಒಂದು ಇದು ಮಾಡಬೇಕು ಅಂತ ಪ್ರಶಸ್ತಿ ಪತ್ರ ಕೊಟ್ಟರೆ ಅವಾಗ ನಮಗಿನ್ನೂ ಖುಷಿನೂ ಆಗುತ್ತೆ, ಇನ್ನು ಹುಮ್ಮಸ್ಸು ಬರುತ್ತೆ. ಅಂದ್ರೆ ಇತ್ತೀಚಿನ ದಿನದಲ್ಲಿ ಮಹಿಳೆಯರು ಪುರುಷರಿಗೆ ಸಮಾನ ಅಂತ ಹೇಳ್ತಾರೆ, ಎಲ್ಲಾ ರಂಗದಲ್ಲೂ ನಾವು ಪುರುಷರಿಗೆ ಸಮಾನವಾಗಿ ಮಹಿಳೆಯರು ನೋಡ್ತಿದೀವಿ, ಅದೇ ರೀತಿ ಕೃಷಿಯಲ್ಲೂ ನೋಡ್ತಿದೀವಿ ವಿವಿಧ ಇದರಲ್ಲಿ. ಆ ಒಂದು ಪ್ರಕಾರದಲ್ಲಿ ಇನ್ನು ಯಾವ್ಯಾವ ಸೌಲಭ್ಯಗಳಿದ್ರೆ ತಾವು ಪುರುಷರಿಗೆ ಇನ್ನು ಸರಿ ಸಮಾನವಾಗಿ ಬರ್ತೀನಿ ಅನ್ನೋದಾದ್ರೆ ಇನ್ನು ಯಾವ್ಯಾವ ನಿರೀಕ್ಷಿಸ್ತೀರಾ? ಸರ್ ನಮಗೆ ಸಿಗ್ಬೇಕು ಅಂತಂದ್ರೆ ಇದರಿಂದ ಪುರುಷರಿಗಿಂತ ನಾವು ಇದ್ರಾಗ ಬರ್ಬೇಕು ಅಂತಂದ್ರೆ ನಮಗೆ ಸರ್ಕಾರದಿಂದ ನಮಗೆ ಏನಾರ ಒಂದು ಸೌಲಭ್ಯ ಸಿಕ್ಕರೆ, ಈ ಸಬ್ಸಿಡಿ ತರ ಆತರ ಏನಾರ ಸಿಕ್ಕರೆ ನಾವು ಮುಂದೆ ಅವ್ರಕ್ಕಿಂತ ಮುಂದೆ ಬರ್ಬೋದು, ಅವ್ರಕ್ಕಿಂತ ಇನ್ನು ಚೆನ್ನಾಗಿ ಗಂಡ್ ಮಕ್ಳಿಗಿಂತ ನಾವು ಇನ್ನು ಚೆನ್ನಾಗಿ ಇದ್ ಮಾಡ್ಬೋದು, ಸಾಕೊಂದು ನಮಗೆ ಒಂದು ಆಸಕ್ತಿ ಬರುತ್ತೆ ಅಂತ ಏನಾರ ಇದು ಸಿಕ್ಕರೆ ನಾವು ಇನ್ನೂ ಮಾಡ್ತೀವಿ ಸರ್, ಇನ್ನು ಸಭಾ ಎಷ್ಟು ಎದ್ದಿದ್ರು ಮಾಡ್ತೀವಿ ಸರ್. ತಾವೇನಕ್ಕೆ ಇಷ್ಟಪಡ್ತೀರಾ? ಸರ್ಕಾರದಿಂದ ನಮಗೆ ಸಹಾಯಧನ ಕೊಡ್ಬೇಕು, ಒಂದು ಇವ್ರು ಚೆನ್ನಾಗಿ ಮಾಡ್ತಾರೆ ಇವರು ಅಂತ ನಮ್ ಕೆಲ್ಸ ಓಡ್ಬಿಟ್ಟು ಅವರು ಇದ್ ಮಾಡ್ಬೇಕು ಸರ್, ಮಾಡಿದ್ರೆ ನಮ್ಗೆ ಖುಷಿ ಆಗತ್ತೆ, ಆಮೇಲಿಂದ ಹುಮ್ಮಸ್ ಬರುತ್ತೆ, ನಾವ್ ಇಷ್ಟು ಕಷ್ಟಪಟ್ಟು ಸರ್ಕಾರದವ್ರು ನಮ್ಮನ್ನ ಗುರುತಿಸಿದಾರಲ್ಲ ಅಂತ ಅವ್ರು ತಿಳ್ಕೋಬೇಕು ಸರ್. ಅಂದ್ರೆ ನಮಗೆ ಇಲ್ಲಿ ಹಿರಿಯೂರು ಸೊಸೈಟಿ ಬ್ಯಾಂಕ್ ಅಲ್ಲಿ ಅವರೇ ಕರೆದ್ಬಿಟ್ಟು ನನಗೆ ನಿಮ್ಮ ಯಜಮಾನ್ರಿದ್ದ ತಗೊಂತಿದ್ರಮ್ಮ ನೀವು ಬಂದು ತಗೊಳ್ರಿ ಅಂತಂದ್ರೆ ನನ್ಗೆ 40,000 ರೂಪಾಯಿ ಸಹಾಯ ಮಾಡಿದ್ರು ಸರ್ ನನಗೆ, ಅದೇ ಅಡಕೆ ಗಿಡ ನೆಡ್ತೀನಿ ಅಂತಂದಿದ್ದಕ್ಕೆ ಸಹಾಯ ಮಾಡಿದ್ರು ಸರ್ ನಮಗೆ. ಏನೇನ್ ಸಹಾಯ ಮಾಡಿದ್ರು? ಅದೇ 40,000 ರೂಪಾಯಿ ದುಡ್ಡು ಲೋನ್ ಕೊಟ್ಟಿದ್ದಾರೆ ಸರ್, ಅದು 6 ತಿಂಗಳಿಗೆ ವರ್ಷಕ್ಕೊಂದ್ಸರಿ ಬಡ್ಡಿ ಕಟ್ಟೋದು, ಬಡ್ಡಿನ 1 ರೂಪಾಯಿ ಬಡ್ಡಿ ಹಂಗೆ ಕಟ್ಟೋದು, ಅಷ್ಟು ಬೇಕಾದ್ರೆ ನಾವು ಕಟ್ಟಬಹುದು ಮತ್ತೆ ಜಾಸ್ತಿನೇ ತಗೋಬಹುದು. ನಿಮಗೆ ಅದರಿಂದ ಏನು ಉಪಯೋಗ ಏನಾಯ್ತು? ಈಗ ದುಡ್ಡು ಇದ್ರೆ ನಾವು ಗಿಡಗಳಿಗೆಲ್ಲ ದನದ ಗೊಬ್ಬರ ಅವೆಲ್ಲ ಇವಾಗೆಲ್ಲ ತುಂಬಾ ಜಾಸ್ತಿ ಇದೆಯಲ್ಲ ಸರ್, ಹಾಕಿ ಇನ್ನೂ ಇಂಪ್ರೂವ್ ಆಗ್ಬೋದಲ್ಲ ಗದ್ದೆ ಕೆಮ್ಮಣ್ಣೆಲ್ಲ ಒರೆಸಿ, ಆ ದುಡ್ಡಿದ್ರೆ ಅಲ್ಲ ಸರ್ ಇವೆಲ್ಲ ಮಾಡಕ್ಕೆ, ದುಡ್ಡು ಇಲ್ದಿದ್ರೆ ಏನ್ ಮಾಡಕ್ಕಾಗತ್ತೆ ಸರ್. ಆತರ ನಮಗೆ ಸರ್ಕಾರದವ್ರಿಗೆ ಸಹಾಯ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಇನ್ನು ಹೆಚ್ಚು ನಿಮಗೆ ಸೌಲಭ್ಯಗಳನ್ನು ಕೊಟ್ಟರೆ ಏನೇನ್ ಮಾಡಬೇಕು ಅಂತ ತಮ್ಮ ಆಸಕ್ತಿ ಇರೋದು? ಇನ್ನು ಆಸಕ್ತಿ ಅಂದ್ರೆ ಸರ್ ಇನ್ನೂ ಒಂದೆರಡು ಹಸುಗಳು ಮಾಡ್ಕೋಬೇಕು, ನಾವು ಇನ್ನೂ ಒಂದೆರಡು ಹಸು ಮಾಡ್ಕಂತೀನಿ, ಇನ್ನು ನಾವು ಗಟ್ಟಿ ಇದ್ದಂಕಲ್ಲಿ ಇನ್ನೂ ಸ್ವಲ್ಪ ಸಹ ದುಡಿಬೇಕು ಅನ್ನೋ ಆಸೆ ಇದೆ ಸರ್ ನಮಗೆ. ಒಟ್ಟು ಸರ್ಕಾರ ನಮಗೆ ಏನೋ ಅಷ್ಟು ಹೆಣ್ಮಕ್ಳಿಗೆ ಏನು ಕೊಡ್ತಾ ಇಲ್ಲ, ಅದನ್ನ ಸಹ ಲೋನ್ ಅಂತ ಕೊಡ್ತಾರೆ, ಲೋನ್ ಕೊಟ್ರೆ ಅದನ್ನ ಮತ್ತೆ ತೀರಿಸಲೇಬೇಕು, ಅದನ್ನು ಈ ಕಡೆ ತಗಂತೀವಿ ಆ ಕಡೆ ತೀರಿಸ್ತೀವಿ ಅಷ್ಟೇ. ಅದರಿಂದ ಮನೆಯಲ್ಲಿ ಯಾವ ರೀತಿಯಾದ ಒಂದು ಪೂರಕ ವಾತಾವರಣ ಇದೆ ತಾವು ಈ ಕೃಷಿ ಮಾಡ್ತಾ ಇದೀರಲ್ಲ, ರೈತ ಮಹಿಳೆ ಆಗಿದ್ದೀರ ತಾವು, ಮನೆಯಲ್ಲಿ ನಿಮಗೆ ಯಾವ ರೀತಿ ಸಪೋರ್ಟ್ ಸಿಗ್ತದೆ ಅಂತೀರಿ? ಸಪೋರ್ಟ್ ಸಿಗ್ತಾ ಇದೆ ಅಂದ್ರೆ ಸರ್ ನಮಗೆ ಈ ಕಡೆ ಹಾಲಿಂದನೂ ಒಂದ್ ಸ್ವಲ್ಪ ಸಿಗ್ತಾ ಇದೆ, ಈ ಕಡೆ ಜಮೀನಲ್ಲೂ ಮಾಡ್ತಾ ಇದೀವಿ ಅದರಲ್ಲೂ ಸಿಗ್ತಾ ಇದೆ, ನಾವ್ ಎಷ್ಟು ಕಷ್ಟ ಪಡ್ತೀವಿ ಅಷ್ಟು ಸುಖ ಸಿಗ್ತಾ ಇದೆ ಸರ್ ನಮಗೆ. ಅಂದ್ರೆ ನೀವೊಬ್ರು ಮಹಿಳೆಯಾಗಿ ಏನಂತಾರೆ, ನೀನು ಹೆಣ್ಮಗಳು ಮನೇಲೇ ಇರಬೇಕು, ನೀನು ಹೊರಗಡೆ ಯಾಕೆ ಹೋಗಿ ನೀನು ಕೃಷಿ ಮಾಡೋದಿದೆ, ಅದು ಗಂಡ್ ಮಕ್ಕಳಿಗೆ ಅದಿರೋದು ಅಂತ ಕೆಲವು ಮನೆಯಲ್ಲಿ ಹೊರಗಡೆ ಬಿಡಲ್ಲ. ನೀವು ಅದನ್ನು ಹೊರತುಪಡಿಸಿ ನೀವು ಹೊರಗಡೆ ಬಂದಿದ್ದೀರಿ, ಹಾಗಾಗಿ ನಿಮ್ಗೆ ಯಾವ ರೀತಿಯಾದ ಮನೆಯಲ್ಲಿ ಸಪೋರ್ಟ್, ಹೊರಗಡೆ ಜನ ನಿಮ್ಮ ನೋಡಿದಾಗ ಏನ್ ಹೇಳ್ತಾರೆ? ಹೊರಗಡೆ ಜನ ಮನೆಯಲ್ಲಿ ನಾವು ಕುತ್ಕೊಂಡು ತಿನ್ನೋ ಅಂತ ಇದ್ರಲ್ಲಿ ಇಲ್ಲ ಸರ್, ಅದ್ರಲ್ಲೇ ನಾವು ಹೊರಗೆ ಹೋಗಿ ಅಲ್ಲಿ ದುಡ್ಕೊಂಡ್ಬರ್ಬೇಕು, ಇಲ್ಲಿ ಇದ್ ಮಾಡ್ಬೇಕು ಅಂತ ಪರಿಸ್ಥಿತಿ ಇದೆ ಸರ್ ನಮಗೆ. ಈಗ ಯಜಮಾನ್ರು ಆಕ್ಸಿಡೆಂಟ್ ಆದಾಗ್ಲಿಂದ ಈಗ 6-7 ವರ್ಷದಿಂದ ಅವ್ರು ಏನು ಕೆಲಸ ಮಾಡ್ತಾ ಇಲ್ಲ, ಮಕ್ಳು ಸಾಕ್ಬೇಕು, ಇನ್ನೊಬ್ಳು ಮಗಳು ಮದ್ವೆ ಮಾಡೋದೈತೆ, ನಾವು ಮನೇಲೆ ಕುತ್ಕೊಂಡ್ ತಿಂದ್ರೆ ನಮಗೆ ಯಾರು ಸಹ ಕೊಡ್ತಾರೆ? ಹಂಗಾಗಿ ನಾವೇನ್ ಮಾಡ್ತೀವಿ, ಕಷ್ಟ ಎಷ್ಟು ಕಷ್ಟ ಪಡ್ತೀವ ಇರೋ ತನಕ ನಾವು ಕಷ್ಟ ಪಡೋಣ, ಎಷ್ಟಾಗುತ್ತೋ ಅಷ್ಟು ಕಷ್ಟ ಪಡ್ತೀವಿ. ಇನ್ನೂ 2 ಹಸು ತಗೋಬೇಕು ಅಂತ ಆಸೆ ಇದೆ ಸರ್ ನನಗೆ, ಅದ್ರಲ್ಲಿ ಅದಕ್ಕೆ ನನಗೆ ಏನೋ ಇದಾಗ್ತಾ ಇಲ್ಲ ತಗೊಳಕ್ಕೆ. ನಿಮಗೆ ವಯಸ್ಸಾಗಿದೆ, ನಿಮಗೆ ಯಾಕೆ ಬೇಕು ಈ ಒಂದು ರೈತ ಕೆಲಸ ಅಂತ ಮನೇಲಿ ಕೇಳ್ತಾರ? ಅಥವಾ ನಿಮಗೆ ಆದ್ರೂ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಇನ್ನು ಯಾವ ರೀತಿ ಅದು ತಮಗೆ ಸಪೋರ್ಟ್ ಯಾವ ರೀತಿ ಕೊಡ್ತಾ ಮನೇಲಿ? ಮನೇಲಿ ಈ ಕೆಲಸ ಮಾಡ್ತಾ ಇದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಸರ್, ನನ್ನ ಅನುಭವ. ಮಗನು ಹಂಗೆ ಹೇಳ್ತಾನೆ, ಮಾಡ್ತಾ ಇದ್ರೆ ಒಳ್ಳೇದಮ್ಮ, ನಿನ್ಗೆ ಎಷ್ಟು ದಿವಸ ಆಗತ್ತೆ ಅಷ್ಟು ದಿವಸ ಮಾಡು, ನೀನು ಸೋಂಬೇರಿಯಾಗಿ ಕುತ್ಕೋಬೇಡ. ಸೋಂಬೇರಿ ಕುತ್ಕೊಂಡ್ರೆ ಒಂದೊಂದೇ ಕಾಯಿಲೆಗಳು ಶುರು ಆಗುತ್ತೆ ಸರ್, ನನ್ನ ಅನುಭವ. ನಾನು ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡಿದ್ರೆ ನನಗೆ ಏನು ಕಾಯಿಲೆನೇ ಇರಲ್ಲ, ಆ ಕೆಲಸದಲ್ಲಿ ಕಷ್ಟ ಅನ್ನೋದೇ ಮಾಯ ಆಗ್ಬಿಡುತ್ತೆ ನನಗೆ. ಹಂಗಾಗಿ ನಾನು ಒಂದು ಹಸು ನಾನು ಕಟ್ಕೋಬೇಕು ಅಂತ ಮಾಡಿದ್ದೀನಿ, ನಾಟಿ ಹಸು ತಗೋಬೇಕು ಅಂತ ಮಾಡಿದ್ದೀನಿ. ಆಮೇಲಿಂದ ನಾನು ತೋಟ ಕಟ್ಟಿ ತೋಟದಲ್ಲಿ ಮಿಶ್ರ ಬೆಳೆಗಳು ತೆಗಿಬೇಕು ಅಂತ ನಾನು ಫೌಂಡೇಶನ್ ಹಾಕೊಂಡ್ಬಿಟ್ಟಿದ್ದೀನಿ ಮನಸ್ಸಲ್ಲಿ, ಅದು ಮಾಡ್ತೀವಿ ಸರ್. ದೃಢ ಪಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಇವರು ಮಂಡಲ್ ಪಂಚಾಯತಿಯಲ್ಲಿ ಹೋಗಿ ಜಾಬ್ ಕಾರ್ಡ್ ಹತ್ತಿಸ್ಕೊಂಬರಮ್ಮ, ನಿಮಗೆ ಸಹಾಯಧನ ಒಬ್ಬೊಬ್ರಿಗೆ ಹಾಕ್ತೀವಿ ಅಂತ ಅಂದ್ರು. ಓಡಾಡಿ ಮಾಡಿಸಿದ್ದೀನಿ ಸರ್, ಈಗ 10 ಜನಕ್ಕೆ ದುಡ್ಡು ಹಾಕ್ತಾರೆ. ಅದನ್ನು ತಗೊಂಡು ನಾನು ಅಡಿಕೆ ಗಿಡ ಕುಂದಿಸಕ್ಕೆ ಆಳುಗಳಿಗೆಲ್ಲ ಹಚ್ಚಿ ಮಾಡಿದ್ರೆ ಅದಕ್ಕೆ ದುಡ್ಡು ಬೇಕಲ್ಲ, ಈಗ ಟ್ಯಾಕ್ಟ್ರಿ ಓಡಿಸಕ್ಕೆ ಅವಕ್ಕೆಲ್ಲ ಬೇಕಲ್ಲ, ಸರ್ಕಾರದಿಂದ ಸಹಾಯ ಪಡ್ಕೊಂತ ಇದ್ದೀನಿ ಸರ್. ನಮ್ಮ ಕೈಯಲ್ಲಿ ಏನು ಹೇಳ್ತಾರೆ ನಿಮಗೆ? ಊರಲ್ಲಿ ಮಾಡ್ರಿ, ಯಾಕೆ ನೀವು ಮಾಡಬೇಕು, ಕಷ್ಟ ಪಡಬೇಕು, ಊರಲ್ಲಿ ಎಲ್ಲ ಜನನು ಹಂಗೆ ಹೇಳ್ತಿದ್ದಾರೆ, ಮಾರ್ಗದರ್ಶನ ನೀಡ್ತಿದ್ದಾರೆ ಹಿರೇ ಮನುಷ್ಯರುಗಳು. ಮಾಡ್ಬೇಕಮ್ಮ ಸುಶೀಲಮ್ಮ, ನಿಮ್ಮ ಯಜಮಾನ್ರಲ್ಲಿ ಏನಿಲ್ಲ, ಮಗ ನೋಡಿದ್ರೆ ಒಬ್ಬನೇ ಇದ್ದಾನೆ.